ಇವೆಲ್ಲವೂ ಶಾಸ್ತ್ರೀಯ. ತದ್ವಿದ್ಯೆ ಪ್ರಣಿಪಾತೆಯ ಪರಿಪ್ರಶ್ನೆಯ ಸೇವೆಯ ಸದ್ಗುರುಗಳ ಸೇವೆಯಲ್ಲಿ ನಿಂತಿರುತ್ತೇವೆ. ಆಶ್ರಮ ಸಮಾಜ ಇತ್ಯಾದಿಗಳ ಸೇವೆಯಲ್ಲಿ ನಿಂತಿರುತ್ತೇವೆ. ಆ ಸೇವೆಯಲ್ಲಿ ಈಶ್ವರ ಭಾವವನ್ನು ನಾವು ಇಟ್ಕೊಂಡು ಇನ್ನು ನಾವು ಮುಂದೆ ಬರೆಸ್ತಾ ಇದ್ದೇವೆ. ಇವಷ್ಟು ಏನು ತೋರಿಸ್ತವೆ ಶಾಸ್ತ್ರೀಯ. ಇನ್ನು ಇವುಗಳಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಶ್ರವಣ ಮನನ ನಿಧಿಧ್ಯಾಸ, ಅದು ಕೂಡ ಶಾಸ್ತ್ರೀಯ. ಓಕೆ, ಈ ಪ್ರಕಾರವಾದ ಈ ಶಾಸ್ತ್ರೀಯ ಏನು ಸಾಧನೆಗಳಿವೆಯೋ ಇವು ಬೋಧಾನಂತರ, ಬೋಧನಾನಂತರ ಅದರ ಜ್ಞಾನ ಆದ ನಂತರ ಉಪನಿಷತ್ ಹೇಳ್ತದೆ ಹೇಯಮತಿ ಶ್ರುತಿ ಅನುಶಾಸನ. ಶ್ರುತಿ ಏನ್ ಮಾಡ್ತದೆ, ಅವುಗಳನ್ನು ಬಿಟ್ಟು ಬಿಡು ಅಂತ ಹೇಳ್ತದೆ. ಬಿಟ್ಟು ಏನ್ ಸಮಿತಿ ಇಷ್ಟೆಲ್ಲ ಉಪಯೋಗ ಮಾಡ್ಕೊಂಡು ಸಂಸಾರ ದಾಟಿದ ಮೇಲೆ ಉಪನಿಷತ್ ಬಿಟ್ಕೊಡು ಅಂತ ಹೇಳ್ತೀರ ನೀವು? ಬಿಡ್ಬೇಕು. ನದಿ ದಾಟ್ಲಿಕ್ಕೆ ಏನು ಉಪಯೋಗ ಮಾಡ್ತೀವಿ? ದೋಣಿಯನ್ನು ಕೂಡ ಹತ್ತು ಜನ ಕೊಟ್ಟಿವಿ. ಈಗ ನಾನಾ ಪ್ರಕಾರವಾದ ಗಾಳಿ, ಬಂಡೆ, ಸುಳಿ ಇವುಗಳೆಲ್ಲವನ್ನು ತಪ್ಪಿಸಿ ತಪ್ಪಿಸಿ ನಾವೀ ಕೈ ಮಾಡ್ಕೊಂಡು ನಮ್ಮನ್ನು ಕರ್ಕೊಂಡು ಹೋಗಿ ದಡ ಸೇರಿದ ಮೇಲೆ ಪಾಪ ಎಷ್ಟು ಕಷ್ಟಪಟ್ಟು ನಮ್ಮನ್ನು ತಂದು ಮುಟ್ಟಿಸ್ತು. ಇದನ್ನು ಇಲ್ಲೇ ಬಿಟ್ಟು ಹೋಗೋದ ಅನಾಥ. ಛೀ ಛೀ ಛೀ, ಏನ್ ಮಾಡುದು ಈಗ? ಆ ಹತ್ತು ಜನ ಬಟ್ಟಲ್ಕೊಂಡು ಹೋಗೋದ? ಅದೇ ರಾಫ್ಟ್ ಅನ್ನೋದು. ಆ ಏನಂತ ರಾಫ್ಟ್ ಅಂತ ಅಲ್ಲ, ಅದೇ ರಾಫ್ಟ್ ತಾನೆ. ಅಲ್ಲಿಂದ ಹೊರಡ್ತಾರೆ ರಾಮ್ಜುಲ್ಲಾದಿಂದ, ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಅಲ್ಲಿ ಸ್ಟಾಪ್ ಮುಗಿದ ಮೇಲೆ ಎತ್ತಿ ಕಾರ್ನ ಇಟ್ಕೊಂಡು ಸಹಿತ ರಾಫ್ಟ್ ಇಟ್ಟ ಶಾಸ್ತ್ರ ಅರ್ಥಾತ್ ಡೋಂಟ್ ಕ್ಯಾರಿ ದಿ ಶಾಸ್ತ್ರ ವಾಸನ. ವ್ಯಾವಹಾರಿಕ ವಾಸನೆಗಳು ಹೇಗೋ ಎಲ್ಲ ವಾಸನ ದಾಟ್ತಾನ, ಸಂಸಾರ ವಾಸನ ದಾಟ್ತಾನ, ಎಲ್ಲ ದರಿದ್ರ ಎಲ್ಲ ಹಣಕಾಸು ಐಶ್ವರ್ಯ ಆಸ್ತಿ ಎಲ್ಲವನ್ನು ಎಲ್ಲ ವಾಸನೂ ದಾಟ್ತಾನೆ. ಕೊನೆಗೆ ಯಾವ ವಾಸನ ಹಿಡ್ಕೋತಾನೆ? ಅದು ಹೆಂಗಿರ್ಕೋತಾನ? ಅಯ್ಯೋ ಏನು ಗೊತ್ತ, ಎಷ್ಟು ಓದಿದ್ದೀನಿ, ಎಷ್ಟು ಕಷ್ಟ ಮಾಡ್ಕಾತ ನಾನು, ನನಗೆ ಆ ಪುಸ್ತಕ ಓದಿದ್ದೀನಿ, ಈ ಗ್ರಂಥ ಓದಿದ್ದೀನಿ, ಇದನ್ನು ಓದಿದ್ದೀನಿ, ಅದು ಓದಿದ್ದೀನಿ, ಓದಿದ್ದೀನಿ, ಓದಿದ್ದೀನಿ, ಓದಿದ್ದೀನಿ, ಅಷ್ಟು ನೋಟ್ಸ್ ಬರ್ದಿನಿ, ಇಷ್ಟು ನೋಟ್ಸ್ ಬರ್ದಿನಿ, ನನ್ನಸೆ ಒಂದು ಸಾವಿರ ನೋಡ್ ನೋಟ್ಬುಕ್ಗಳು ನನ್ನ ಹತ್ರ ಇವೆ. ಅಯ್ಯೋ ಒಂದೊಂದು ನೋಟ್ಬುಕ್ ಒಂದೊಂದು ಒಂದೊಂದು ಟೆಕ್ಸ್ಟ್ ಇದ್ದಂಗೆ ಇವೆ, ಅಷ್ಟು ಡಿಟೇಲ್ ಆಗಿ ನೋಟ್ಸ್ ಬರ್ದೇನಿ. ಭಾಳ ಕಷ್ಟಪಟ್ಟೇನ್ರಿ. ಯಾವ ಆಸನ ಇದು? ದಾಟದಿಲ್ಲೋ ಕೋತಿ ದಾಟದೇ ಇಲ್ಲೋ. ಅದನ್ನ ಹೇಯಂ ಅದು ಇಟ್ಕೋತಕ್ಕದ್ದಲ್ಲ, ತಕ್ಷಣ ಅದನ್ನ ಬಿಟ್ಕೊಳ್ತಕ್ಕದ್ದು. ಅದನ್ನು ವಿವರಿಸಿ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ. ಬರ್ತದೆ ಬರ್ತದೆ ಮುಂದೆ ಬರ್ತದೆ ಅಂತ ಹೇಳಿ. ಶಾಸ್ತ್ರಾಣ್ಯಧೀತ್ಯ ಮೇಧಾವೀ ಶಾಸ್ತ್ರಾಣ್ಯಧೀತ್ಯ ಮೇಧಾವೀ ಅಭ್ಯಸ್ಯ ಚ ಪುನಃ ಪುನಃ ಅಭ್ಯಸ್ಯ ಚ ಪುನಃ ಪುನಃ ಪರಮಂ ಬ್ರಹ್ಮ ವಿಜ್ಞಾಯ ಪರಮಂ ಬ್ರಹ್ಮ ವಿಜ್ಞಾಯ ಉಲ್ಕಾವತ್ತಾನ್ಯತೋ ಸೃಜೇತ ಉಲ್ಕಾವತ್ತಾನ್ಯತೋ ಸೃಜೇತ ಶಾಸ್ತ್ರಾಣ್ಯಧೀತ್ಯ ಮೇಧಾವೀ ಶಾಸ್ತ್ರಾಣ್ಯಧೀತ್ಯ ಮೇಧಾವೀ ಅಭ್ಯಸ್ಯ ಚ ಪುನಃ ಪುನಃ ಅಭ್ಯಸ್ಯ ಚ ಪುನಃ ಪುನಃ ಪರಮಂ ಬ್ರಹ್ಮ ವಿಜ್ಞಾಯ ಪರಮಂ ಬ್ರಹ್ಮ ವಿಜ್ಞಾಯ ಉಲ್ಕಾವತ್ತಾನ್ಯತೋ ಸೃಜೇತ ಉಲ್ಕಾವತ್ತಾನ್ಯತೋ ಸೃಜೇತ. ಮೇಧಾವಿ ಶಾಸ್ತ್ರಾಣಿ ಅಧೀತ್ಯ ವಿವೇಕಿಯಾದವನು ಸಾರಾಸಾರ ವಿಚಾರ ಮಾಡುವ ಶಕ್ತಿಯನ್ನು ಹೊಂದಿದವನು ಚಿಂತನಾ ಪ್ರವೃತ್ತಿಯನ್ನು ಹೊಂದಿದವನು ಮೇಧಾವಿ ವಿವೇಕಿಯಾದವನು. ಸರಿಯಾವುದು ತಪ್ಪ್ಯಾವುದು ಶಾಶ್ವತ ಯಾವುದು ಅಶಾಶ್ವತ ಯಾವುದು ಕ್ಷಣಿಕೆಯಾವುದು ಇವುಗಳನ್ನು ವಿಂಗಡಿಸಿ ನೋಡುವವನು ಮೇಧಾವಿ. ಹಾಲು ಮೇಧಾವಿ ಅಲ್ಲ. ಇರೋ ಎಷ್ಟು ನೀರಿದೆ ಇರೋ ಹಾಲು ಎಷ್ಟಿದೆ ಅದನ್ನು ಗುರುತಿಸುವವನು ಅವನು ಮೇಧಾವಿ. ಅಯ್ಯೋ ಅದು ಉಂಗುರ ಬಿಡಿ. ಹೌದು ಉಂಗುರ ಸಾಮಾನ್ಯ ಜ್ಞಾನ. ವಿಶೇಷ ಏನಿದೆ ವಿವೇಕ ಇತ್ತಂದ್ರೆ ಹಾಂ ಮೊದಲನೇದ್ದು ಇದು ಚಿನ್ನದ್ದು ಚಿನ್ನದ್ದು ಚಿನ್ನ ಎಷ್ಟಿದೆ ಕಾಪರ್ ಎಷ್ಟಿದೆ ಮುಂದೆ ಮಿಶ್ರಣ ಎಷ್ಟಿದೆ ಇವಿರ್ತವಲ್ಲ ಹಳ್ಳು ಕೂಡಿಸ್ತಾರೆ ಗೊತ್ತಾಯ್ತಾ ಎಲ್ಲ ಹಳ್ಳು ಹಳ್ಳು ಕೂಡಿಸ್ತಾರೆ ಅದ್ರ ಲೇಬರ್ ರೇಟು ಬೇರೆ ಬೇರೆ ಇರ್ತದೆ ಅದು ಎದುರು ಮ್ಯಾನೇಜ್ ಬಂದಿರ್ತಂದ್ರೆ ಆ ಹಳ್ಳು ಕೂಡಿಸುವಾಗ ಏನು ಕುಸುರು ಮಾಡ್ತಾರೆ ಹ್ಯಾಂಡ್ ವರ್ಕ್ ಮಾಡ್ತಾರೆ ಆ ಹ್ಯಾಂಡ್ ವರ್ಕ್ನಲ್ಲಿ ಲೇಬರ್ ರೇಟ್ ಜಾಸ್ತಿ ಇರ್ತದೆ. ಸಾಧಾರಣ ಕೂಡಿಸ್ ಭಾರಿ ಚಲೋ ಈಗಂತೂ ಅದು ಎಂಥದ್ದು ಒಂದು ಗಮ್ಮಸ್ತಾರೆ ಹಿಂಗೆ ಬತ್ತಿ ಬಿಡ್ತಾರೆ ತಗೊಂಡು ಮೊದಲು ಹಾಗಿರಲಿಲ್ಲ ಭಾರಿ ಕಷ್ಟ ಇತ್ತು. ಸೊ ಇವೆಲ್ಲ ನಿಮಗೆ ಹೆಂಗಂದ್ರೆ ಏನು ಗೊತ್ತಂತ ಕೇಳಬೇಕು ಗೊತ್ತು ನಮಗೆ ಕೂತ್ಕೊಂಡಿರ್ಬೋದು ಖರ್ಚು ಕೊಟ್ಟರು ಈಸ್ ಲೈಕ್ ಎನ್ಸೈಕ್ಲೋಪೀಡಿಯಾ. ಅವ್ರಿಗೆ ಗೊತ್ತಿರೋದು ವಿಷಯ ಯಾವುದೂ ಇಲ್ಲ ಯಾವುದೇ ಗೊತ್ತು. ನೀವು ಅವ್ರ ಹತ್ರ ಹರಟೆ ಹೊಟ್ಟೆ ಕೂತ್ಕೊಂಡಿರ ಅಷ್ಟೇ ಅವ್ರ ಹತ್ರ ಹರಟೆ ಹೊಟ್ಟೆ ಕೂತ್ಕೊಂಡ್ರೆ ನನ್ನ ಕ್ಲಾಸಿಗೆ ಬರೋಂಗಿಲ್ಲ ಹೋಗಬೇಡ. ಅದಕ್ಕೆ ಮೂರು ಬ್ರಹ್ಮಚಾರ ಅವ್ರ ಆಯ್ತು. ಸೊ ಮೇಧಾವಿ ಶಾಸ್ತ್ರಾನ್ ಅಧೀತ್ಯ ಶಾಸ್ತ್ರಾಣಿ ಅಧೀತ್ಯ ಅವನೇನ್ ಮಾಡ್ತಾನೆ ಸಂಸಾರವನ್ನು ದಾಟಲಿಕ್ಕೆ ಜನ್ಮ ಮರಣಾದಿಗಳನ್ನು ದಾಟಲಿಕ್ಕಾಗಿ ಇವುಗಳನ್ನು ಬಿಡುಗಡೆ ಹೊಂದಲಿಕ್ಕಾಗಿ ಶಾಸ್ತ್ರಗಳನ್ನು ಓದ್ತಾನೆ ಅಭ್ಯಾಸ ಮಾಡ್ತಾನೆ ಗುರುಗಳಲ್ಲಿ ಮನ್ನನನ್ನು ಇತಿಹಾಸ ಮಾಡ್ತಾನೆ ಪುನಃ ಪುನಃ ಅಭ್ಯಾಸ ಮಾಡ್ತಾನೆ. ಆ ನಂತರ ಅವನಿಗೆ ಸ್ಪಷ್ಟವಾಗಿಬಿಡ್ತದೆ ಏನು ಜೀವ ಈಶ್ವರ ಐಕ್ಯ ಎಂದು ಅಹಂ ಬ್ರಹ್ಮಾಸ್ಮಿ. ಪ್ರಪಂಚ ಏನಿದೆಯೋ ಇದು ಇದೆ ಆದರೆ ಮೃಷ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ವರ್ಡ್ ಟು ವರ್ಡ್ ಇದನ್ನು ಅರ್ಥ ಮಾಡ್ಕೊಂಡ್ಬಿಡಿ. ಯಾವ ಕ್ರಾಸ್ಟ್ ಮಾಡ್ದೆ ಇವನ ಮಾತಾಡೋದು ಕೂತ್ಕೊಂಡಿಲ್ಲ ನಿಂತದ್ದು ಓದಲಿ ಏನ್ ನೀವು ಹೊತ್ಕೊಂಡು ಹೋಗ್ತೀರಿ ದೊಡ್ಡ ಎಲ್ಲ ಇವು ನಿಮಗೆ ಅಡೆತಡೆಗಳನ್ನೇ ಉಂಟು ಮಾಡ್ತವೆ. ಬಿಟ್ಬಿಡ್ಬೇಕು ಮುಂಚತ ಮುಂಚತ ಮುಂಚತ ಅದೆಲ್ಲ ಅದೆಲ್ಲ ಬಿಟ್ಬಿಡ್ಬೇಕು ಅವನ್ನೆಲ್ಲ ಬಿಟ್ಬಿಡ್ಬೇಕು ಅವನ್ನ. ಉಲ್ಕ ಆವತ್ ಉತ್ಸೃಜಿ ಉಲ್ಕ ಉಲ್ಕಾ ಪಾತ್ರಗಳು ಆಗ್ತಾವ ಇನ್ನು ಯಾವತ್ತ ನಕ್ಷತ್ರ ಕಳಿಸಿ ಅದು ಉಲ್ಕಾ ಪಾತ ಉಲ್ಕ ಉಲ್ಕ ಅಂದ್ರೆ ನಕ್ಷತ್ರ ಪಾತ ಅದ್ರ ಬೀಳು ಉಲ್ಕಾ ನಕ್ಷತ್ರ ಬೀಳು ಹಾಗೆ ಉದುರಿ ಹೋಗ್ಬೇಕು. ಬಿಡೋದು ಅಂದ್ರೆ ಗ್ರಂಥ ತಗೊಂಡೋಗಿ ಬೆಂಕಿ ಹಚ್ಚೋದಲ್ಲ, ಏನ್ ಮಾಡ್ತೀರ ಶಾಸ್ತ್ರ ವಾಸನ ಕಳ್ಕೋಬೇಕು ಅಂತಂದ್ರೆ ನಾವು ಶಾಸ್ತ್ರನ ತೂರ್ಬೇಕು, ಶಾಸ್ತ್ರನ ಅನಾಥ ಮಾಡ್ಬೇಕು. ಅವುಗಳಲ್ಲಿಯೇ ನಮ್ಮ ಮೋಹ, ಅವುಗಳಲ್ಲಿ ನಮ್ಮ ವಾಸನ ಅನವಶ್ಯಕವಾಗಿ ಅಭಿಮಾನ ಪಡ್ತೀವಿ. ಅಧ್ಯಯನ ದೃಷ್ಟಿಯಿಂದ ನಾವು ಅಭ್ಯಾಸ ಮಾಡಿದ್ವಪ್ಪ ನಮ್ಮ ಗುರುಗಳ ಹತ್ರ, ಅದೇ ಪ್ರಕಾರ ನೀನು ಅಭ್ಯಾಸ ಮಾಡು, ನಿಮ್ಗೆ ಸರಿ ಹೋಗ್ತದೆ. ಇದೊಂದು ಅಧ್ಯಯನ ಇದೆ, ಇದೊಂದು ಕ್ರಮ ಇದೆ, ಇದೊಂದು ಸ್ಟಡಿ ಇದೆ, ಇದೊಂದು ಕೆಲವು ಡಿಸಿಪ್ಲಿನ್ಸ್ಗಳಿವೆ. ಇವುಗಳನ್ನ ನೀವು ಫಾಲೋ ಮಾಡಿದ್ರೆ ನಿನಗೂ ಕೂಡ ಇದೆ, ನಿಮಗೆ ಫಲ ಸಿಗ್ತದೆ. ಈ ಹೇಳೋದು ಬೇರೆ, ಆದರೆ ಇವುಗಳಲ್ಲಿ ನಾನು ಅನವಶ್ಯಕವಾದ ಅಭಿಮಾನ ಪಡ್ತೇನಲ್ಲ, ಅದನ್ನು ತ್ಯಜಿಸು. ಹಾಂ, ಅತಃ ಉತ್ಸವ ಈಗ ನೋಡಿ ಗೊತ್ತಾಯ್ತಾ, ಜೀವ ಮತ್ತು ಜೀವನ ಜಗತ್ತನ್ನು ಏನು ದ್ವೈತ ಇದೆ ಇವುಗಳಲ್ಲಿಯ, ಮತ್ತು ಈಶ್ವರ ಜಗತ್ತಿನ ದ್ವೈತ ಇದೆಯೋ, ಆ ದ್ವೈತವನ್ನು ನಾವು ಬಿಡುವ ಅವಶ್ಯಕತೆ ಇಲ್ಲ, ಹಿಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ, ಯಾಕಂದ್ರೆ ನಮ್ಮ ಕೇಳೋ ಏನೂ ಇಲ್ಲ. ಹೌದೋ, ಇನ್ನು ಯಾವುದಿದೆ ನಮಗೆ? ಜೀವ ಜೀವದ್ವೈತ, ದ್ವೈತ ವಿವೇಕ ಪ್ರಕರಣ ಏನಿದು ಅನ್ನೋದನ್ನು ನಮಗೆ ಈಗ ಜ್ಞಾಪಕ ಮಾಡ್ತಾ ಇದ್ದೀನಿ ನಾನು. ಏನಿದು, ಯಾವ್ಯಾವುದನ್ನು ಬಿಡಬೇಕು, ಯಾವ್ಯಾವುದನ್ನು ಹಿಡ್ಕೋಬೇಕು, ಎಷ್ಟು ಹಿಡ್ಕೋಬೇಕು, ಎಷ್ಟು ಬಿಡಬೇಕು, ಯಾವ ಭಾವದಲ್ಲಿ, ಯಾವ ಕಾಂಟೆಕ್ಸ್ಟ್ನಲ್ಲಿ ಎಷ್ಟನ್ನು ನಾವು ಇಟ್ಕೋಬೇಕು. ಆಮರಣ ಪರ್ಯಂತ ಶ್ರವಣ ಮನನ ನಿಧಿಧ್ಯಾಸನ ಕುರು ಹಿಡ್ಕೋಬೇಕು. ಎಲ್ಲಿವರೆಗೂ? ಹಾ, ಪ್ರಾಣದ ಕೊನೆಯ ಉಸಿರು ಇರುವವರೆಗೂ ಕೂಡ ಶ್ರವಣ ಮನನ ನಿಧ್ಯಾಸ, ಅರ್ಥಾತ್ ಬ್ರಹ್ಮ ವಿದ್ಯಾ ಸ್ಪಷ್ಟ ಆಯಿತು ಅಂತ ಇಟ್ಕೊಟ್ರಿ. ಅವಾಗ ಇವನೇನ್ ಮಾಡ್ತಾನೆ? ಆಮರಣ ಪರ್ಯಂತ ನಿನಗೆ ಸ್ಪಷ್ಟ ಆಗಿತ್ತು ಅಂತಂದ್ರೆ ತಾನೇ ಉದುರು ಹೋಗ್ತದೆ. ಅಯ್ಯೋ, ನಿಮ್ ಜೀವನದ ಎಷ್ಟು ಉದುರು ಹೋಗಿ ಅವಾಗ ಗೊತ್ತ ನಿಮಗೆ? ಏನು ಪ್ರಯತ್ನ ಮಾಡಿಲ್ಲ ನೀವು? ಗೋರಿ ಆಡೋದು ಉದುರು ಹೋಗಿದೆ ಇಲ್ಲ ಹೋಗಿದೆ ಇಲ್ರಿ? ಈಗ ಈ ಬೆಳೆ ಆಡ್ತಾರೆ, ಈ ಬೆಳೆ ಆಡ್ತಾರೆ, ಅದಕ್ಕೆ ಹೋಗ್ಬಿಟ್ಟದ್ದು ನೋಡಿ ಗೊತ್ತಿಲ್ಲ. ಗಾಳಿ ಪೊಟ್ಟ ಆಡ್ಸೋದು ಉದುರಿ ಹೋಯ್ತು ಇಲ್ಲ? ನೀವೇನು ಪ್ರಯತ್ನ ಮಾಡಿದ್ರೆ ಅದಕ್ಕೆ? ಒಂದಾನೊಂದು ದಿವಸ ಸಂಜೆಗೆ ಕುಳಿತುಕೊಂಡು ವಿಚಾರ ಮಾಡಿದೆ, ಏನಿದು ಗಾಳಿ, ಏನಿದು ಪಟ, ಯಾವ ಪಟ, ಯಾವ ಗಾಳಿ? ಆದ್ರಿಂದ ನಾನು ಅದನ್ನು ಬಿಡೋ ಪ್ರಯತ್ನ ಮಾಡಿದೆ, ಅದನ್ನು ಬಿಟ್ಟೆ ಇಲ್ಲ. ಇವ್ರ ಹೆಣ್ಮಕ್ಳು ಆಣೆಕಲ್ಲ ಹೌದ, ಹಿಂಗೆ ಚಲ್ತಾರೆ, ಹಿಂಗೆ ಮಾಡಿ ಏನ ಮಾಡ್ತಾರೆ. ಅದು ಬಿಟ್ರೆ ಇಲ್ಲ ಬಿಡೋ ಪ್ರಯತ್ನ ಮಾಡಿದ್ರ? ಐದಿದ್ದು ನಾಲ್ಕು, ನಾಲ್ಕು ಇದ್ದದ್ದು ಮೂರು, ಮೂರು ಇದ್ದದ್ದು ಎರಡು, ಎರಡು ಇದ್ದದ್ದು ಒಂದು, ಆಮೇಲೆ ಸುಮಾರು ಹಿಂಗೆ ತೂರ್ದಂಗೆ ಮಾಡೋದು, ತೂರ್ದಂಗೆ ಮಾಡೋದು, ತೂರ್ದಂಗೆ ಮಾಡೋದು, ಹೀಗೆ ನಿಧಾನವಾಗಿ ನಾವೆಲ್ಲ ಬಿಟ್ಕೊಟ್ವಿ ಅಂತ ಹೇಳ್ತೀರಾ? ಮತ್ತೆ ಏನ್ ಬಿಟ್ಟು ಹೋಯ್ತು? ಆ ತಿಳುವಳಿಕೆಯ ಸ್ಪಷ್ಟತೆಯಲ್ಲಿ ತಾನಾಗೆ ಉದುರು ಹೋಗ್ತದೆ. ಅದನ್ನು ನಾವು ಪ್ರಬುದ್ಧತೆ ಅಂತ ಕರಿತೀವಿ. ಯಾವಾಗ ಜೀವೇಶ್ವರ ಐಕ್ಯ ಪರಬ್ರಹ್ಮ ತತ್ವ ಅದು ನಾನೇ ಇದ್ದೇನೆ ಅನ್ನುವುದ ಸ್ಪಷ್ಟತೆ ಎಷ್ಟು ಕ್ಲಾರಿಟಿ ಆಗ್ತಾ ಹೋಗ್ತದೆ, ಎಷ್ಟೊಂದು ಕ್ಲಾರಿಟಿ ಆಗ್ತದೆ, ಅಷ್ಟು ನಾವು ಅವುಗಳಲ್ಲಿಯ ಅಭಿಮಾನವನ್ನು ಕಳ್ಕೊಳಿಸೋಣ. ಸಹಜವಾಗಿ ನೀನ್ ಅವುಗಳನ್ನ ಉತ್ಸೃಜಿತ್ ಗ್ರಂಥಮಭ್ಯಸ್ಯ ಮೇಧಾವೀ ಜ್ಞಾನ ವಿಜ್ಞಾನ ತತ್ಪರ ಫಲಾಲಮಿವ ಧಾನ್ಯಾರ್ಥೀ ತ್ಯಜೇತ್ ಗ್ರಂಥಮಶೇಷತಃ ಗ್ರಂಥಮಭ್ಯಸ್ಯ ಮೇಧಾವೀ ಜ್ಞಾನ ವಿಜ್ಞಾನ ತತ್ಪರ ಫಲಾಲಮಿವ ಧಾನ್ಯಾರ್ಥೀ ತ್ಯಜೇತ್ ಗ್ರಂಥಮಶೇಷತಃ. ಜ್ಞಾನ ವಿಜ್ಞಾನ ತತ್ಪರ ಮೇಧಾವಿ ಗ್ರಂಥಂ ಅಭ್ಯಸ್ಯ. ಇವನು ತತ್ಪರ, ಸತತವಾಗಿ ಮೋಕ್ಷೋ ಮೇ ಭೂಯಾ, ಮೋಕ್ಷವು ನನಗೆ ಉಂಟಾಗಲಿ, ನಾನು ಮುಕ್ತನಾಗಬೇಕು ಅನ್ನುವ ಏಕಮೇವ ಇವನಲ್ಲಿರುವಂತಹ ಗುರಿ. ಇವನು ಸಾಧಿಸಬೇಕಾದಂತಹ ಯಶಸ್ಸನ್ನು ಸಾಧಿಸಬೇಕಾದ ಗುರಿ ಇದಿಷ್ಟೇ. ಇನ್ನು ಉಳಿದದ್ದು ಏನು ಲೆಕ್ಕದಲ್ಲಿ ಇಲ್ಲ ಅವನು. ಇಂತಹ ಒಬ್ಬ ಮೇಧಾವಿ ಏನು ಮಾಡ್ತಾನೆ, ಗ್ರಂಥಂ ಅಭ್ಯಸ್ಯ. ಇವನು ಗ್ರಂಥ ಅಧ್ಯಯನದಲ್ಲಿ ನೋಡ್ತಾನೆ. ಮತ್ತು ವಿಜ್ಞಾನ, ವಿಜ್ಞಾನ ಅಂದ್ರೇನು, ಅನುಭವ ಸಹಿತವಾಗಿ, ಅನುಭವ ಸಹಿತವಾಗಿ ಗ್ರಂಥ ಅಭ್ಯಾಸ ಮಾಡೋದು ಬೇರೆ, ಗ್ರಂಥವನ್ನು ಅರ್ಥಿಸಿಕೊಳ್ಳೋದು ಬೇರೆ. ಗ್ರಂಥವನ್ನು ಅರ್ಥಿಸಿಕೊಳ್ಳೋದು ಬೇರೆ, ಆ ಗ್ರಂಥದ ಅರ್ಥವನ್ನು ನಮ್ಮ ಅನುಭವದಲ್ಲಿ ಅದನ್ನು ಹೊರಗೆ ಹಚ್ಚೋದು ಬೇರೆ. ಅನುಭವದಲ್ಲಿ ಹೊರಗೆ ಹಚ್ಚುವುದು ಬೇರೆ, ಅದು ನಾನೇ ಆಗಿ ಉಳಿಯುವುದು ಬೇರೆ. ಸರಿ, ಮುಂದೇನು, ಮತ್ತು ಮುಂದೇನು, ಹೋಗಿ ಎರಡು ಗುಲಾಬ್ ಜಾಮೂನ್, ಮತ್ತೇನು ಮುಂದೆ ಮುಂದೇನು, ಈ ಬ್ರಹ್ಮನಾಗಿ ಉಳಿಬಿಟ್ಟೀಗ. ಇದು ಅಂತಿಮ ಸಿದ್ಧಿ. ಈ ಸಿದ್ಧಿಯಲ್ಲಿ ಬಂದು ನಿಲ್ಲುವವರಿಗೆ ಇವನೇನ್ ಮಾಡ್ತಾನೆ, ಸ್ವಲ್ಪ ಜ್ಞಾನ ಪಡಿತಾನೆ, ಸ್ವಲ್ಪ ವಿಜ್ಞಾನ ಪಡಿತಾನೆ. ಅರ್ಥಾತ್ ಅದನ್ನ ತನ್ನ ಸ್ವರೂಪದಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಮಾಡ್ಕೋತಾನೆ. ಅಲ್ಲಿವರೆಗೂ ಗ್ರಂಥವನ್ನು ಓದ್ತಾ ಇರ್ತಾನೆ. ಇಂತಹ ಓದಿದವನು ಜ್ಞಾನಾನಂತರ ಏನ್ ಮಾಡ್ತಾನೆ, ಫಲಾಲಮಿವ ಧಾನ್ಯಾರ್ಥಿ. ಈ ತೂರ್ತಾರೆ ನೋಡಿ, ಬೆಳೆಯನ್ನ ತೂರ್ತಾರೆ, ಅವಾಗ ಏನೇನ್ ಬೇರೆ ಬೇರೆ ಧಾನ್ಯ ಸಿಗುತ್ತದೆ, ಒಟ್ಟು ಹುಲ್ಲು ಕಸ ಕಡ್ಡಿ ಎಲ್ಲ, ಕಸ ಕಡ್ಡಿ ಇದೆಲ್ಲ. ಡೋಂಟ್ ಗೆಟ್ ಅಟ್ಯಾಚ್ಡ್, ಅದೇ ನಿನ್ನನ್ನು ಕೆಡಬಿಡುತ್ತದೆ, ಜಾರಿಸಿಬಿಡುತ್ತದೆ, ಜಾರಿ ಹೋಗ್ತೀಯ ನೀನು. ಅದಕ್ಕೆ ಹೇಳ್ತಾರೆ ಧಾನ್ಯಾರ್ಥಿ ಫಲಾಲಮಿವ ತ್ಯಜೇತ್. ಬಿಟ್ಬಿಡು ನೋಡಿ, ಎಷ್ಟು ನಿಮ್ಗೆ ಉದಾಹರಣೆ ಬಂದಾಗುತ್ತೆ ನಿಮಗೀಗ, ಬರೀ ಇದು ಒಂದು ಅಧ್ಯಾಯದಲ್ಲಿ. ದಟ್ ಇಸ್ ವಿದ್ಯಾರಣ್ಯ. ಅನುಭವಗಳಲ್ಲಿ ಬಂದಿರುವಂತಹ ಜೀವನವನ್ನು ಪೂರ್ತಿಯಾಗಿ ಇರಿಸ್ತಾರೆ. ಏನು ಇವ್ರು ಸನ್ಯಾಸಿಗಳವ್ರಿಗೆ ಏನು ಗೊತ್ತು ಅಂತ ನೀವೆಲ್ಲ ನಿರ್ಣಯ ಮಾಡಿಬಿಡ್ತೀರಿ. ಇವರು ನೋಡಿ, ಮೊದಲನೇದ್ದು ಅವ್ರ ಗೃಹಸ್ಥ ಆಶ್ರಮದಲ್ಲಿ ಇದ್ದವ್ರ ಮುಂಚೆ, ಆನಂತರ ರಾಜ್ಯದ ಕಾರ್ಯಭಾರದಲ್ಲಿ ಮಾರ್ಗದರ್ಶನ ಮಾಡಿದ್ರು, ಸೆಕೆಂಡ್ ಚಾಣಕ್ಯ ಇದ್ದಂಗೆ, ಸೆಕೆಂಡ್ ಚಾಣಕ್ಯ ಅಂಡ್ ಭಗವತ್ಪಾದಾಚಾರ್ಯ ನಂತರ ಈಕ್ವಲ್ ಪಾಂಡಿತ್ಯವನ್ನು ಹೊಂದಿದಂಥವರು ವಿದ್ಯಾರ್ಥಿಗಳು. ಶಂಕರಾಚಾರ್ಯರ, ಆದಿಶಂಕರಾಚಾರ್ಯರ ಈಕ್ವಲ್ ಪಾಂಡಿತ್ಯವನ್ನು ಹೊಂದಿದ್ದರು. ಹೀಗಾಗಿ ಇಂಥದ್ದು ಇಲ್ಲ ಅಂತ ಇಲ್ಲ ನೋಡಿ. ಗಾಯತ್ರಿ ಉಪಾಸಕರು, ಗಾಯತ್ರಿ ಉಪಾಸನೆ ಮಾಡುವಾಗ ಅವ್ರಿಗೆ ಒಂದೇ ಒಂದು ಉದ್ದೇಶ ಇತ್ತು, ಗಾಯತ್ರಿ ಸಾಕ್ಷಾತ್ಕಾರ ಮಾಡಿ. ಒಟ್ಟೆ ದರ್ಶನ ಕೊಡೋದಿಲ್ಲ, ಸೆಟ್ಟ ಬಂದ್ಬಿಡುದು, ನೀನು ಬೇಡ, ನಿನ್ ಗಾಯತ್ರಿ ಮಂತ್ರನು ಬೇಡ, ಹೋಗಿ ಬಿಟ್ಟು ಮರುದಿವಸನ ದರ್ಶನ ಕೊಡ್ತಾರೆ. ಆಶ್ಚರ್ಯ ಆಗ್ತದೆ, ಬೇಡ ಅಂದ್ರೆ ಯಾಕೆ ಬಂದ್ವಿ, ನೀ ಹೇಳ್ದಾಗ ಬೇಕು ಬೇಕು ಅಂತ ಹೇಳ್ದಂಗೆ ನಾವು ಹೋಗಿ ತೋರಿಸ್ತೇವೆ. ಆನಂತರ ಏನು ಬೇಕು ಕೇಳ್ಕೊ, ಆವಾಗ ಈ ಪಂಚದರ್ಶಿ ಗ್ರಂಥವನ್ನ ಬರೆದು ಮುಗಿಸುವಂತ ಅಕ್ಕಿ ಆಶೀರ್ವಾದ ಮಾಡ್ತಾರೆ. ಇವ್ರು ಕೇಳ್ಕೊಳ್ತಾರೆ ಏನು ಅಂತಂದ್ರೆ, ರಾಜ್ಯದ ಬೊಕ್ಕಸದಲ್ಲಿ ಏನೂ ಇಲ್ಲ, ಹೀಗಾಗಿ ಬಂಗಾರದ ಚಿನ್ನದ ಮಳೆಯನ್ನು ನಡಿಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಆವಾಗ ಎಕಾನಮಿ ಅಂದ್ರೆ ಎಷ್ಟು ಚೆಂದ ಮಾಡ್ತಾರೆ ನೋಡ್ರು, ಸಮಥಿಂಗ್ ಲೈಕ್ ಜೇಟ್ಲಿ. ಏನ್ ಮಾಡ್ತಾರೆ, ಎಲ್ಲಕ್ಕೂ ಚಿನ್ನದ ಮಳೆ ಆಗ್ಬಿಡ್ತದೆ. ಆಮೇಲೆ ಅವ್ರು ಬಂದ್ಬಿಟ್ಟು, ಮಹಾರಾಜ್ ಬಂದ್ಬಿಟ್ಟು, ಗುರುಗಳೇ ಇದು ಹೇಗೆ ಮಾಡೋದು ಈಗ ನೋಡಪ್ಪ, ಅವ್ರವ್ರ ಕಂಪೌಂಡ್ನಾಗಿನ ಬಂಗಾರ ಅವರಿಗೆ ಅದು ಬಿಟ್ಕೊಟ್ಟು ಉಳಿದ ಕಡೆಗೆ ನೀನು ಅವ್ರು ಅವ್ರ ಹೊಲ ಅದು ಅವ್ರ ಹೊಲದ್ದು ಅವರಿಗೆ, ಅವ್ರ ತೋಟ ಅವ್ರ ತೋಟದ ತೋಟಕ್ಕೆ, ಅವ್ರ ರಸ್ತೆ ಅಂತ ಇರೋದಲ್ಲ, ಎಲ್ಲ ನಿನ್ನ ರಸ್ತೆ ಇರ್ತದೆ, ನಿನ್ನ ಪ್ರಾಪರ್ಟಿ ಇರ್ತದೆ, ನಿನ್ನ ತಿಳಿದಲ್ಲ ರಾಜ್ಯಕ್ಕೆ ಸೇರಿ. ಸೊ ರಾಜ್ಯವೂ ಖುಷಿಯಾಯ್ತದಲ್ಲ, ಪ್ರತಿಯೊಬ್ಬನು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯೂ ಶ್ರೀಮಂತನಾಗ್ಬಿಟ್ಟ, ಮತ್ತು ರಾಜ್ಯ ಬೊಕ್ಕಸವು ಕೂಡ ಫುಲ್ ಆಗ್ಬಿಟ್ಟು ರಿಚ್ ಆಗ್ಬಿಟ್ರು. ಹೀಗಾಗಿ ಬಡತನ ಎಲ್ಲಿದೆ ಹೇಳ್ರಿ, ದರಿದ್ರತೆ ಎಲ್ಲಿದೆ, ದಟ್ ಇಸ್ ವಿದ್ಯಾರಣ್ಯ. ಈ ಈ ಉದಾಹರಣೆ ನೋಡಿ, ಅಂದ್ರೆ ಕಣ್ಮಕ್ಳು ಕೂತಿಲ್ಲ, ಅವ್ರು ರಸ್ತೆಯಲ್ಲಿ ಹೋಗ್ತಿದ್ರು ಅಂತ ಕಾಣ್ತದೆ, ಅವ್ರು ಹಿಂಗೆ ಹಿಂಗೆ ಹಿಂಗೆ ಮಾಡ್ತಿರ್ಬೇಕಾದ್ರೆ ನೋಡಿರ್ತಾರೆ, ಇಲ್ಲಿದೆ ನೋಡಪ್ಪ, ಇವನೇ ಬೇಕಾದ ಧಾನ್ಯ, ಬಾಕಿದೆಲ್ಲ ಏನ್ ಮಾಡ್ತಾನೆ, ಮುಂಚತ ಬಿಟ್ಬಿಡ್ತಾನೆ. ಅದರಿಂದ ತ್ಯಜೇತ ಗ್ರಂಥಂ ಅಶೇಷತಃ, ಜ್ಞಾನಾನಂತರ ಗ್ರಂಥ ಅಧ್ಯಯನವನ್ನ ಅದರಲ್ಲಿ ವಾಸನಾನ ಬಿಟ್ಕೊಡ್ತಕ್ಕದ್ದು. ಶಬ್ದ ಏನ್ ಹೇಳ್ತದೆ, ಗ್ರಂಥಂ ತ್ಯಜೇತ, ಏನು ಅರ್ಥ ಹಂಗೆ ಹೇಳ, ಗ್ರಂಥಂ ತ್ಯಜೇತ, ಇಂಟರ್ಪ್ರಿಟೇಷನ್ ಹಿಂಗೆ ಮಾಡ, ಹೆಂಗೆ ಅದರಲ್ಲಿಯ ವಾಸನ ಕಳ್ಕೊ. ಇಲ್ಲದೆ ಹೋದ್ರೆ ಏನಾಗ್ತದೆ ಹೇಳಿ, ಅಪಚಾರ. ನೀವು ಹಿಂಗೂ ಹೇಳ್ತಾನ, ನನಗೆ ಏನ್ ತಿಳಿಬೇಕಲ್ಲ ತಿಳಿತು, ಇವತ್ತಿದ ನನಗೆ ಗ್ರಂಥಗಳ ಬೇಡ. ಅವಾಗ ಅದೇ ಪರಂಪರ ಶುರು ಆಗ್ತದೆ. ಅದಕ್ಕೆ ಮುಂದುವರ್ಷ ಅಂತೆ, ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣಃ, ನಾನುಧ್ಯಾಯಾತ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿತತ್ ತಮೇವ ಧೀರೋ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ ಬ್ರಾಹ್ಮಣಃ ನಾನುಧ್ಯಾಯಾತ್ ಬಹೂನ್ ಶಬ್ದಾನ್ ವಾಚೋ ವಿಗ್ಲಾಪನಂ ಹಿತತ್ ಬ್ರಾಹ್ಮಣಃ ಧೀರಃ ತಂ ವಿಜ್ಞಾಯ ಪ್ರಜ್ಞಾಂ ಕುರ್ವೀತ್. ತಮ್ಮ ಆತ್ಮಾನಂ ವಿಜ್ಞಾಯ, ಆ ಆತ್ಮನನ್ನು ಚೆನ್ನಾಗಿ ತಿಳಿದುಕೊಂಡು ಆ ಆತ್ಮ ವಿಚಾರವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವನೇನು ಮಾಡ್ತಾನೆ, ಅವನು ಇಮ್ಮಿಡಿಯೇಟ್ಲಿ ಅವನು ಈ ಒಂದು ನಿರ್ಣಯಕ್ಕೆ ಬರ್ತಾನೆ. ಏನಂತಂದರೆ, ಇವೆಲ್ಲ ಬೇರೆ ಬೇರೆ ಗ್ರಂಥಗಳು ಯಾವ ಥರ ಹೇಳಿವೆ, ಅದು ಒಂದೇ ವಿಚಾರವನ್ನು, ಈ ಗ್ರಂಥ ಯಾವ ಥರ ಹೇಳಿದೆ, ಈ ಗ್ರಂಥ ಯಾವ ಥರ ಹೇಳಿದೆ ಅದನ್ನು ಹೇಳ್ತಾರೆ. ಇದೊಂದು ಗ್ರಂಥ ಈಗ ಹೇಳ್ತದೆ, ಏನದು, ಬೃಹದಾರಣ್ಯಕ ಉಪನಿಷತ್ತು. ನಾ ಹೇಳಿದ್ದಲ್ಲ ನಿಮಗೆ, ಇದನ್ನು ಎಲ್ಲಿ ಹೇಳ್ಯಾರೆ ಅಂತ ನಿಮ್ಗೆ ನೆನಪಾಗದೇ ಇದ್ದಾಗ ಏನು ಮಾಡಬೇಕು, ನೆನಪಾಗಲಿಕ್ಕೆ ಬೃಹದಾರಣ್ಯಕ ಅಂತ ಆಯ್ತು ಅಷ್ಟೇ. ಆದ್ರೆ ಅವ್ರ ಪಾಪ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಬೃಹದಾರಣ್ಯಕ ಉಪನಿಷತ್ನಲ್ಲಿ ನಾಲ್ಕನೆಯ ಪ್ರಕರಣದಲ್ಲಿ ನಾಲ್ಕನೆಯ ಪಾಠದಲ್ಲಿ 21ನೇ ಶ್ಲೋಕ ಅಂತ ಕೊಟ್ಟಿದ್ದಾರೆ. ಅಂದ್ರೆ ವೇಗಾಗಿ ನನ್ನಾಗಿ ಹೇಳಿದ್ರು ಅವ್ರು, ಕ್ಲೀನ್ ಆಗಿ ಹೇಳಿದ್ದಾರೆ. ಬೃಹದಾರಣ್ಯಕ್ಕೆ ಏನ್ ಹೇಳ್ತಾರಪ್ಪ, ಅವ್ರು ಹೇಳ್ತಾರೆ ಶಬ್ದಾನ್ ಅನುಧ್ಯಾಯಾದನ್ನ ಅನುಧ್ಯಾಯ ಬಹುನ್ ಶಬ್ದ, ಭಾರಿ ಭಾರಿ ಶಬ್ದಗಳ ಜಗಲರಿ ಅಂತ ಹೇಳ್ತೇವೆ ನಾವು ಇಂಗ್ಲಿಷ್ ಒಳಗೆ. ಏನು ಶಬ್ದಗಳ ಯುದ್ಧದಲ್ಲಿ ತೊಡಗಬೇಡ, ಕೂತ್ಬಿಡುದು ಇದು ಹಂಗೆ, ಇದು ಹಿಂಗೆ, ಇದು ಇಂಥ ವಿಭಕ್ತಿ, ಇದು ಇಂಥ ಧಾತು, ಇದು ಇಂಥ ಸೂತ್ರ, ಇದು ಇಂಥ ಸೂತ್ರ, ಶಬ್ದಗಳು, ಶಬ್ದಗಳ ಜಾಲ, ಶಬ್ದಗಳ ಅರಣ್ಯ ಸಿಕ್ಕಾಕೊಂಡ್ಬಿಡ್ತಾರೆ. ಅದರ ಯಾವ ಹೇಳ್ತಾ ಅದನ್ನು ವಾರ್ನಿಂಗ್ ಕೊಡ್ತಾರೆ. ವಾಚ ವಿಜ್ಞಾಪನ ಹಿ ವಿಜ್ಞಾಪನ, ಈ ಮಾತುಗಳವಲ್ಲ ಇವು ಮನುಷ್ಯನನ್ನ ಏನ್ ಮಾಡ್ತವೆ, ಸುಂದು ಮಾಡ್ತವೆ. ಇವನಿಗೆ ಇಲ್ಲ ಸರಿಯಾದ ಶಬ್ದ ಸಿಗ್ತಾ ಇಲ್ಲ. ಚಿತ್ತಭ್ರಮಣ ಶ್ರಮ ಮಾಡ್ತವೆ, ಆಯಾಸ. ಅದೇ ಶಬ್ದ ಹುಡುಕ್ತಾ ಇದ್ದ ಆಯಾಸ, ಆಯಾಸ. ಹರಟೆ ಹೊಡೆಯೋ ಜನ ಇದ್ದಿರಲ್ಲ ನೀವು, ನಿಮ್ ನಿಮ್ ಜೀವನ ಸ್ವಲ್ಪ ಲಕ್ಷ ಹಾಕೊಂಡು ನೋಡ್ರಿ. ನಾವು ಸಿಕ್ಕಾಪಟ್ಟೆ ಮಾತಾಡ್ತೇವೆ, ಮಾತಾಡೋದಂತೆಲ್ಲ ಏನಿಲ್ಲ, ಅದು ನಮಗೇನು ಶ್ರಮ ಆಗುವುದಿಲ್ಲ. ಸ್ವಾಮಿ ಎಷ್ಟು ಮಾತಾಡ್ತೀವಿ ಸ್ವಾಮಿ, ಸ್ವಲ್ಪ ರೆಸ್ಟ್ ಮಾಡ್ರಿ. ಈಗ ನೀವು ಹೇಳಿದ್ರಿ ಅಂತ ರೆಸ್ಟ್ ಮಾಡ್ಬೇಕಷ್ಟೇ. ನಾವು ನಮಗೆ ಶ್ರಮ ಅನಿಸುವುದಿಲ್ಲ, ಆದ್ರೆ ನಿಮ್ ಮಾತುಗಳು ಯಾಕೆ ಶ್ರಮ ಅನಿಸ್ತವೆ? ಯಾಕಂದ್ರೆ ನಾವು ಮಾತಲ್ಲ, ಹರಟೆ ಹರಟೆ. ಹೀಗಾಗಿ ಅವ್ರು ಶ್ರಮವನ್ನು ಉಂಟು ಮಾಡ್ತವೆ, ಆಯಾಸ ಉಂಟು ಮಾಡ್ತವೆ. ಆದ್ದರಿಂದ ನೀನು ಯಾಕಪ್ಪ ಅನವಶ್ಯಕವಾಗಿ ಶಬ್ದಗಳನ್ನು ಯಾಕೆ ಪ್ರಯೋಗ ಮಾಡ್ತೀಯ, ಆ ಶಬ್ದಗಳ ಜಾಲದಲ್ಲಿ ಯಾಕೆ ಬೀಳುತ್ತೀಯ, ಏನ್ ತಿಳ್ಕೋಬೇಕು ತಿಳಿದಲ್ವೋ, ಬಿಡೋದು. ತಮೇ ವೈ ಕಂಬಿ ಜಾನೀತ, ತಮೇ ವೈ ಕಂಬಿ ಜಾನೀತ ಹಿ ಅನ್ಯಾ ವಾಚೋ ವಿಮುಂಚತ, ಯಚ್ಚೇದ್ವಾ ಮನಸಿ ಪ್ರಾಜ್ಞ ಇತ್ಯಾದ್ಯಾಶ್ರುತಯ ಸ್ಫುಟ. ತಮೇ ವೈ ಕಂಬಿ ಜಾನೀತ, ತಮೇ ವೈಕಂ ವಿಜಾನೀತ ಹಿ ಅನ್ಯಾ ವಾಚೋ ವಿಮುಂಚತ ಯಚ್ಚೇನ್ವಾಂ ಮನಸಿ ಪ್ರಾಜ್ಞಃ ಇತ್ಯಾದ್ಯಾಶ್ರುತಯ ಸ್ಫುಟಾಃ. ಎಷ್ಟು ಛಂದದ ನೋಡ್ರಿ. ತಂ ಆತ್ಮಾನಂ ಏವ, ಆ ಆತ್ಮನ ಮಾತ್ರ ವಿಜಾನೀತ. ಯಾಕೆ ನೀನು ಶಾಸ್ತ್ರಾಭ್ಯಾಸಕ್ಕೆ ಬಂದಮೇಲೆ ಮಾರ್ಕೆಟ್ ರೇಟ್ ತಿಳ್ಕೋಬೇಕಾಗಿದೆಯಾ, ಚಿನ್ನದ ರೇಟ್ ತಿಳ್ಕೋಬೇಕಾಗಿದೆಯಾ, ಮತ್ತು ಅವೆಲ್ಲ ಮಾತು ಯಾಕೆ ನಿನಗೆ? ತಂ ಆತ್ಮಾನಂ ಏಕಂ, ಅದು ಮಾತ್ರ ನೀನು ಅಧ್ಯಯನ ಮಾಡು, ಅದು ಮಾತ್ರ ಚಿಂತನೆ ಮಾಡು, ಅದು ಆ ಶಬ್ದ ಮಾತ್ರ ನಿನ್ನ ಜೊತೆಗಿರಲಿ. ಅನ್ಯಾ ವಾಚವು ವಿಮುಂಚತ, ಬಾಕಿ ಇತರ ಶಬ್ದಗಳನ್ನು, ಇತರ ಮಾತುಗಳನ್ನು, ಇತರ ಹರಟೆಗಳನ್ನು, ಇತರ ವಾಕ್ಯಗಳನ್ನು ನೀನು ಅರ್ಥಿಸ್ಲಿಕ್ಕೆ ಹೋಗಬೇಡ. ಯಾಕೆ ಹೇಗೆ ಮಾಡ್ಬೇಕು ಇದನ್ನು? ವೆರಿ ಬ್ಯೂಟಿಫುಲ್ ಹೇಳ್ತಾರೆ. ಈ ಪ್ರಕಾರವಾದ ಯಶಸ್ಸನ್ನು ಹೊಂದಬೇಕಾದ್ರೆ ವಾಕನ್ನು ಮನಸ್ಸಿನಲ್ಲಿ ನಿಲ್ಲಿಸು. ಸ್ವಲ್ಪ ಮಾರ್ಜಿನದು ಎರಡು ಮಾತುಗಳಲ್ಲಿ ನಮ್ಮ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ತವೆ, ನಮ್ಮ ಇಂದ್ರಿಯಗಳು ಕೆಲಸ ಹೇಗೆ ಮಾಡ್ತವೆ ಕೇಳ್ಕೊಳ್ಳಿ. ನಮ್ಮ ಅಂತಃಕರಣದಲ್ಲಿ ಜನ್ಮ ಜನ್ಮತಃ ಪ್ರವೃತ್ತಿಗಳನ್ನು ತಂದಿರುತ್ತೆ. ಈ ಪ್ರವೃತ್ತಿಗಳು ಅಂತಃಕರಣದಲ್ಲಿರ್ತವೆ. ಅಂತಃಕರಣ ಎಲ್ಲಿದೆ? ಇದು ನಮ್ಮ ಒಳಗಿರುವಂತಹ ಅತ್ಯಂತ ಸೂಕ್ಷ್ಮವಾದಂತಹ ಒಂದು ಉಪಕರಣ, ಅತಿ ಸೂಕ್ಷ್ಮವಾದ ಉಪಕರಣ. ಯಾವ ಯಾವ ಸರ್ಜರಿಗೂ ಸಿಗೋದಿಲ್ಲ, ಸಿಗೋದಿಲ್ಲ. ನೋಡೋಣ, ನಿಮ್ಮ ಒಳಗೆ ಈಗ ಗುಲಾಬ್ ಜಾಮೂನ್ ಬೇಕು ಅಂತ ಇಚ್ಛೆ ಇದೆ, ಅದು ಸರ್ಜರಿ ಮಾಡಿ ಬರೋದಿಲ್ಲ, ಅದು ಸಿಗೋದಿಲ್ಲ. ಇಟ್ ಡಸಂಟ್ ಹ್ಯಾವ್ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಹೌದು, ಹಾಗೆ ನಮ್ಮ ಒಳಗೆ ಅತಿ ಸೂಕ್ಷ್ಮವಾದಂತಹ ಇದ್ದಂತಹ ಒಂದು ಉಪಕರಣ ಅದು ಅಂತಃಕರಣ. ತೋರಿಸ್ರಿ ಅಂತಂದ್ರೆ ಅದು ಬಾಹ್ಯಕರಣ ಆಗ್ಬಿಡ್ತದೆ. ಕೈ ತೋರಿಸ್ಬೋದು, ಏನು ನಿಮಗೇನು ಆರು ಬೆರಳು ಅಂತಲ್ಲ ಅದು ತೋರಿಸ್ಬೋದು, ಆರು ಬೆರಳು ತೋರಿಸ್ಬೋದು. ಹೌದಾ? ಆದರೆ ಅಂತಃಕರಣ ತೋರಿಸ್ರಿ ಅಂತಂದ್ರೆ ಅಂತಃ ಕರಣ, ಒಳಗಿರುವ ಸೂಕ್ಷ್ಮ. ಅಂತಃ ಅಂದ್ರೆ ಒಳಗೆ, ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್. ಒಳಗಿರುವ ಕರಣ ಅಂದ್ರೆ ಅತ್ಯಂತ ಒಳಗಿರುವಂತಹ ಸೂಕ್ಷ್ಮ ಒಂದು ಉಪಕರಣ. ಈ ಸೂಕ್ಷ್ಮ ಉಪಕರಣದೊಳಗೆ ಎಲ್ಲ ಜನ್ಮ ಜನ್ಮಾಂತರದ ಎಲ್ಲ ಪ್ರವೃತ್ತಿಗಳು, ಎಲ್ಲ ವಾಸನೆಗಳು, ಸತ್ವರಜ ತಮೋ ಗುಣಗಳು, ಎವ್ರಿಥಿಂಗ್, ನಿನ್ ಫ್ಯೂಚರ್ ಲೈಫ್ ಕೂಡ ಅಲ್ಲಿ ಇರ್ತದೆ. ಸಮಯಾನುಸಾರವಾಗಿ, ಸಂದರ್ಭಾನುಸಾರವಾಗಿ, ಸಂಬಂಧಗಳು ಹೇಗಿರ್ತಾವ ಅಂತಕ್ಕಂತೆ ನಮ್ಮೊಳಗಿರುವ ಪ್ರವೃತ್ತಿಗಳು ಚಿಗುರ್ತವೆ, ಮೊಳಕೆ ಹೊಡಿತವೆ. ಆ ಮೊಳಕೆ ಹೊಡೆದು ಅವು ನಮ್ಮ ಮನಸ್ಸು ಬುದ್ಧಿಗಳಲ್ಲಿ ಅವು ಏನಾಗಿ ಬರ್ತವೆ, ಡಿಸೈರ್ ಆಗಿ ಬರ್ತವೆ, ಕಾಮನೆಗಳಾಗಿ ಬರ್ತವೆ. ಈ ಕಾಮನೆಗಳಿಗೆ ತಕ್ಕಂತೆ ಆ ಕಾಮನೆಗಳ ವ್ಯವಸ್ಥೆಗೆ ತಕ್ಕಂತೆ ಆ ಇಂದ್ರಿಯಗಳು ಚೇತನವಾಗ್ತವೆ. ಆ ಇಂದ್ರಿಯಗಳು ಚೇತನವಾದಾಗ ಆ ಇಂದ್ರಿಯಗಳ ಸ್ವಭಾವ ಏನು ಅಂತಂದ್ರೆ ಪರಮುಖ ಪರಾಂಚಖಾನೆ ವ್ಯತೃಣ ಸ್ವಯಂಭೂ ಪರಾಕ್ ಪಶ್ಯತಿ ನಚಿಕೇತ ಅಂತರಾತ್ಮಾನಂ ಪಶ್ಯತಿ. ಸ್ವಭಾವ ವ್ಯವಸ್ಥಾಗಿಟ್ಟಿದ್ದಾನೆ ಭಗವಂತ. ಏನಂತ ಇಟ್ಟಿದ್ದಾನೆ? ಹೊರಮುಖ. ಅವ ಚೇತನ ಆದ ತಕ್ಷಣ ಹೊರಮುಖ, ಹೊರಮುಖ ಆದ ತಕ್ಷಣನೇ ಹೊರಗಿರುವ ಜಗತ್ತಿನಲ್ಲಿ ಏನು ಶಬ್ದಗಳು, ಸ್ಪರ್ಶಗಳು, ರೂಪಗಳು, ರಸಗಳು, ಗಂಧಗಳಿವೆಯೋ ಅವಷ್ಟು ಟ್ರಾನ್ಸ್ಫರ್ ಆಗ್ತವೆ. ಅವುಗಳಲ್ಲಿ ಎಷ್ಟು ಚಂದಾದೆ, ಎಷ್ಟು ರುಚಿಯಾಗಿದೆ, ಎಷ್ಟು ದೊಡ್ಡದಿದೆ, ಎಷ್ಟು ಸಣ್ಣದಿದೆ ಅಂತ ನಾವು ಯಾವಾಗ ಅಭಿಮಾನ ಪಡ್ತೇವಿ ನಮ್ಮ ಅನುಭವದಲ್ಲಿ, ಆವಾಗ ಅಭಿಮಾನ ಪಟ್ಟಂತ ಅದೇ ವಿಷಯ ನಮ್ಮಲ್ಲಿ ಹೊಸ ರಾಗದ್ವೇಷವಾಗಿ ಉಳಿತದೆ. ಅದು ಮುಂದಿನ ವಾಸನಕ್ಕೆ ಅವಕಾಶ ಮಾಡಿಬಿಡ್ತದೆ. ಲಕ್ಷಗಟ್ಟಲೆ ನೋಡ್ತೇವಿ, ಯಾವ ಒಳಗೆ ಪ್ರವೇಶ ಆಗುವುದಿಲ್ಲ. ಯಾವ್ದ್ರೊಳಗೆ ನಾನು ಅಂತ ಹೋಗಿ ಕೂತ್ಕೋತದೆ ಅದು ಮಾತ್ರ ಒಳಗೆ ಪ್ರವೇಶ. ಇವ್ರು ಹೇಳ್ತಾರೆ ಈಗ ಇದನ್ನ ಸಾಧನ ಹೇಗೆ ಮಾಡೋದು? ಈಗ ವಾಂಗ್ ಮನಸ್ಸಿ ಪ್ರತಿಷ್ಠಾಪ್ಯ. ಯಾವಾಗ ಶಬ್ದ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ. ಈಗ ಒಂದು ವಸ್ತು ಕಾಣಿಸ್ತಲ್ವೋ, ನಮ್ಮ ಘಟನೆ ಬೆಸ್ಟ್. ಇದು ಕಾಣಿಸ್ತಲ್ವೋ, ಇದು ಕಾಣಿಸ್ತಲ್ವೋ, ಕಾಣ್ಲಿ, ಪ್ರವೇಶ ಆಯ್ತಲ್ವೋ, ಆಗ್ಲಿ. ಯಾವಾಗ ಇದರಲ್ಲಿ ನನ್ನ ಸ್ಪೆಷಾಲಿಟಿಯನ್ನ ಈ ಜೀವ ತನ್ನ ದ್ವೈತವನ್ನು ಯಾವಾಗ ಇದಕ್ಕೆ ಸೇರಿಸ್ತಾನೆ ಆವಾಗ ಅದೇನಾಗ್ತದೆ? ವಾಸನೆ. ಹಾಗೆ ಏನ್ ಮಾಡ್ಬೇಕು ಅಂತೀರಾ? ಹೊರಗಿರುವ ವಸ್ತು ಒಳಗೆ ಹೋಗೇ ಹೋಗ್ತದೆ. ಹೋಗಿ ಕಣ್ಣೊಳಗೆ ಉಳಿಯೋದಿಲ್ಲದು ಮನಸ್ಸಿನೊಳಗೆ ಮನಸ್ಸಿನಲ್ಲಿ ಹೋದ ನಂತರ ಅದು ಅಲ್ಲಿಂದ ಎಲ್ಲಿ ಹೋಗ್ತದೆ? ಅಂತಃಕರಣಕ್ಕೆ. ಅಂತಃಕರಣದಲ್ಲಿ ಉಳಿಯೋದಿಲ್ಲ. ನೀನು ಯಾವಾಗಿದ್ರು ನಾನು ಅಂತ ಸೇರ್ಕೋತೀಯ ಆವಾಗ ಹೊಸದಾಗಿ ಉಳಿತದೆ. ಅದಕ್ಕೆ ಹೇಳ್ತಾರೆ ನೀನು ಅದಕ್ಕೆ ಅವಕಾಶ ಮಾಡಿಕೊಡು, ಆದರೆ ಅದರ ಬೆನ್ನತ್ತಿ ಹೋಗ್ಬೇಡ. ಇನ್ನು ಅಶಾಸ್ತ್ರೀಯ ವಿಚಾರ, ಹಾಗಾದ್ರೆ ದೇಹ ಬಿಟ್ಟಾಗ ಈ ವಾಸನೆಗಳನ್ನ ಉಳಿಯೋದಲ್ಲ, ಅದೇ ವಸ್ತುಗಳನ್ನ ಯಾವ್ದು ಉಳಿಯೋದಿಲ್ಲ, ಅದೇ ವಾಸನೆಗಳನ್ನ ಉಳಿತಾರೆ. ಹೌದು, ಈಗಿಂದು ಮತ್ತು ಪ್ಲಸ್ ಇವುಗಳ ಮ್ಯಾನಿಪುಲೇಷನ್ ನೆಕ್ಸ್ಟ್ ಜನ್ಮ ಹೋಗುತ್ತೆ. ಜ್ಞಾನ ಇರುವವರೆಗೂ ಇದು ಹೀಗೆ ಅಂದ್ರೆ ಒಂದಕ್ಕೊಂದು ಕೂಡಿಸ್ಕೊಂತ ನಮ್ಮ ಟ್ರಸ್ಟ್ ಶುರು ಮಾಡಿದಾಗ 500 ರೂಪಾಯಿ ಪೂಜೆ ಸ್ವಾಮೀಜಿ ಪ್ಲಸ್ ಮಾಡುವ ಪೂಜೆ ಸ್ವಾಮೀಜಿ ಕೊಟ್ಟದ್ದು 500 ರೂಪಾಯಿ. 5 ರೂಪಾಯಿ ಸಹಿತ ನಮಗೆ ಆಗಿನ ಕಾಲಕ್ಕೆ ಇರ್ತಿದ್ದಿಲ್ಲ. ಆ ಕಾಲನೂ ಹಾಗೆ ಇತ್ತು ಅಂತ ಇಟ್ಕೊಂಡ್ರು. ಅದೇ ಸೇರ್ಕೊಂಡು 6 ಕರ್ನಾಟಕ 17 ಕೋಟಿ ರೂಪಾಯಿ ಇದೆ ಪ್ರಾಪರ್ಟಿ ಆಗಿ. ಇಂದಿಂದ ಮುಂದಿಂದ ಇವತ್ತಿಂದ ನಾಳಿಂದ ಎಲ್ಲ ಸೇರಿ ಭಾಸ್ಕರ ಇದರಿಂದ ಬೆವರದ ಬರೀ ನಿಮ್ ಬಿಸಿನೆಸ್ ಇಂದ ಬೆವರದ ಅಂತ ತಿಳ್ಕೊಬೇಡ್ರಿ, ನಮ್ಗಿಂದ ಬೆವರು ಬಾಳ. ಆಗ್ತದಲ್ಲ. ಮತ್ತೆ ಅದು ಅನಾದಿ ಅನಿರ್ವಾಚ್ಯ. ಅದನ್ನು ಎಷ್ಟು ಏನು ಅಂತ ಸಂಖ್ಯಾವಾಚಕ ಮಾಡ್ಲಿಕ್ಕಾಗುದಿಲ್ಲ. ಸ್ವಾಮಿ, ಈ ಮುಂಚಿತ ಎಷ್ಟು ಜನ್ಮ ಎತ್ತಿರ್ಬಹುದು? ಅಸಂಖ್ಯ. ವಿವೇಕಿ ಆದವ ಏನ್ ಮಾಡ್ತಾನೆ? ವಾಕನ್ನ ಮನಸ್ಸಿನಲ್ಲಿ, ಬರೀ ವಾಕಲ್ಲ, ಬರೀ ವಾಕ್ ಅಂತ ಅರ್ಥ ತಿಳ್ಕೊಬೇಡಿ, ದೃಶ್ಯವನ್ನ ಮನಸ್ಸಿನಲ್ಲಿ, ಶಬ್ದವನ್ನ ಮನಸ್ಸಿನಲ್ಲಿ, ವಾಕನ್ನ ಮನಸ್ಸಿನಲ್ಲಿ, ರುಚಿಗಳನ್ನ ಅದನ್ನ ಗುರುತಿಸ್ತಾನೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಅಂತ. ಮಾತ್ರ ಪರ್ಶಾಸ್ತ್ರ ಕೌಂಡೇಯ ಶೀತ ಉಷ್ಣ ಸುಖ ದುಃಖ ಮಾತ್ರ ಅಂದ್ರೆ ನಮ್ಮ ಇಂದ್ರಿಯಗಳ ಹಿಂದಿರುವಂತ ಪ್ರವೃತ್ತಿ ಕಣ್ಣೇ. ನಾವು ಏನೂ ಮಾಡುದಿಲ್ಲ. ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ನಾವು ನೋಡ್ತಾ ಇಲ್ಲ, ಕಣ್ಣಿಗೆ ಕಾಣಿಸ್ತಾ ಇದೆ. ಮೊನ್ನೆ ಹೇಳಿದ್ದೀನಿ, ಎರಡು ದಿವಸ ಹಿಂದೆ, ನಾವು ಪಚನೆ ಮಾಡೋದಿಲ್ಲ, ಪಚನೆ ಆಗುತ್ತದೆ. ನಾವು ಉಸಿರಾಟ ಮಾಡೋದಿಲ್ಲ, ಉಸಿರಾಟ ಜರುಗುತ್ತದೆ. ನಾವು ಮಾತಾಡೋದಿಲ್ಲ, ಮಾತುಗಳು ಮಾತಾಡಲ್ಪಡ. ನಾವು ನೋಡೋದಿಲ್ಲ, ವಸ್ತುಗಳು ನೋಡಲ್ಪಡ್ತವೆ. ವಸ್ತುಗಳು ಕಾಣಿಸ್ತವೆ, ಶಬ್ದಗಳು ಕೇಳಿಸ್ತವೆ. ಮೆಡಿಟೇಷನ್ ಇದ್ರೆ ನೀವು ಸಾಧನೆ ಮಾಡ್ತಾ ಇರೋದು ಕೇಳಿಸ್ತವೆ. ಅದರೊಳಗೆ ಮಾತ್ರ ಸ್ಪರ್ಶಾಸ್ತ್ರ ಅಂತ, ಅದು ಮತ್ತೆ ಇದೊಂದು ವ್ಯವಸ್ಥೆ, ಇದೊಂದು ಆರ್ಡರ್. ಇದು ಈ ಆರ್ಡರ್ನೊಳಗೆ ನೀ ಯಾವಾಗ ನಾನು ನಂದು ನನ್ ಹಿಂಗಾಯ್ತು ಹಾಗಾಯ್ತು ಅಂತ ನೀವು ಯಾವಾಗ ಹೋಗಿ ಸೇರ್ಕೊಳ್ತೀಯೋ, ಶೀತ ಉಷ್ಣ ಇಲ್ಲಿ ಏನ್ ಮಾಡ್ತಾನೆ ಮೇಧಾವಿ? ಅಲ್ಲಲ್ಲೇ ಅಲ್ಲಲ್ಲೇ ಇಟ್ಬಿಡ್ತಾನೆ. ಅರ್ಥಾತ್ ಇವುಗಳಲ್ಲಿ ನನ್ನ ಪಾತ್ರ ಏನು ಇಲ್ಲ, ಏನು ಸುಮ್ಮನೆ. ಇದಕ್ಕೆ ಶರೀರದ ಅಭಿಮಾನವೇ ಕಾರಣ. ಶರೀರ ಅಭಿಮಾನ, ವಾಸನ ಎಷ್ಟು. ಶರೀರ ಅಭಿಮಾನ ಒಂದ ಅಲ್ಲ, ಸ್ಥೂಲವಾಗಿ ಶರೀರ ಅಭಿಮಾನ, ಸೂಕ್ಷ್ಮವಾಗಿ ಒಳಗಿನಂತಹ ರಾಗದ್ವೇಷಗಳ ಅಭಿಮಾನ, ಇಷ್ಟ ಅನಿಷ್ಟಗಳ ಅಭಿಮಾನ, ಬೇಕು ಬೇರೆಗಳಲ್ಲಿ ಅಭಿಮಾನ. ಒಂದು ಎಕ್ಸ್ಟ್ರ ಮುಂದೋಗ್ರಿ, ಧರ್ಮ ಅಧರ್ಮಗಳ ಅಭಿಮಾನ, ಪಾಪ ಪುಣ್ಯಗಳ ಅಭಿಮಾನ, ಕರ್ತೃ ಕರ್ಮ ಭೋಕ್ತೃಗಳ ಅಭಿಮಾನ. ಇನ್ನೊಂದು ಹಂಗೆ ಮುಂದೆ ಹೋಗ್ರಿ, ಏನು ಅಜ್ಞಾನದಲ್ಲಿ ಅಭಿಮಾನ ಸಿಕ್ಕಾಕೊಂಡ ಯೋಚನೆ. ಹೇಳ್ತೀನಿ ನಿಮಗೆ, ಎಷ್ಟು ಬೇಗ ನೀವು ಶ್ರವಣ ಮನನ ನಿಧ್ಯಾಸನ ಸಾಧನ ಮಾಡಿ ಈ ಶಾಸ್ತ್ರಗಳ ಒಂದು ಆಶ್ರಯವನ್ನು ಹೊಂದಿ ದೈವ ಅನುಗ್ರಹದಿಂದ ಎಷ್ಟು ಬೇಗ ನೀವು ಈ ಅಜ್ಞಾನ ಬಿಡುಗಡೆ ಆಗ್ತಿರೋ ಅಷ್ಟು ಜೀವನದಲ್ಲಿ ಮುಕ್ತಿ ಅತಿ ಸಮೀಪ ನಿಮಗೆ. ಇಲ್ಲದೆ ಹೋದ್ರೆ ಭಾರಿ ಕಷ್ಟ ಇದೆ. ಮತ್ತೆ ಈ ಮಾಯಾ ಇದೆಯಲ್ಲ, ನಿಮ್ಮನ್ನು ದಾಟ್ಲಿಕ್ಕೂ ಬಿಡಂಗಿಲ್ಲ. ಎಷ್ಟು ಲಕ್ಕಿ ಇದ್ರಿ ಗೊತ್ತೆ, ನೀವು ನಿಮ್ ಜಾತಕ ತಗ್ಗಿಸಿ ನೋಡಿಸ್ಬೇಕಾದ್ರೆ ವಾಪಸ್ ಹೋದ್ಮೇಲೆ ಒಬ್ಬರು ಜಾತಕ ತಗ್ಗಿಸಿ ನೋಡ್ರಿ, ರಾಹು ಕೇತು ನಿಮ್ಮನೆ ಬಂದ್ಬಿಟ್ಟಿರ್ತಾರೆ. ಎಂತ ರಾಹು ಆಗ್ಲಿ ಕೇತು ಆಗ್ಲಿ ನಿಮ್ಮನೆ ಬಂದು ಕೂಡುದಿಲ್ಲ, ಅಲ್ತಕ್ಕ ನೀವು ಮನೆ ಬಿಟ್ಟಿರ್ಬಹುದು. ಎಲ್ಲರೂ ಜಾತಕದಲ್ಲಿ ಕೂಡ ರಾಹು ಕೇತು ಬಂದಿರ್ತದ, ಮನೆ ಕೂತಿರ್ತದ. ಹೋಗ ನೀವು ಮನೆಯೊಳಗೆ ಬರಬೇಡ, ಹೋಗದ್ ಹೊರಗಾಗಿರ್ತಾರೆ. ಆವಾಗ ನೀವು ಆ ಸಮಯ ಇಲ್ಲದೆ ಸಾಂಗ್ಲಿ. ಯಾವ ದಿವಸ ನೀವು ಯಾವ ಟ್ರೈನ್ ಕ್ಯಾಚ್ ಮಾಡಿದ್ರು, ಯಾವ ಫ್ಲೈಟ್ ಕ್ಯಾಚ್ ಮಾಡಿದ್ರು, ಮನೆ ಎಷ್ಟು ಗಂಟೆ ಬಿಟ್ರು, ಆ ಜಾತಕ ಹಾಕ್ಬೇಕು. ಲಗ್ನ ಅಂತ ಕರೀತಾರೆ, ಆ ಜಾತಕ ಹಾಕ್ಬೇಕು. ಆ ಜಾತಕ ಹಾಕಿದಾಗ ಅಲ್ಲಿ ಕಾಣಿಸ್ತದೆ, ಓ ಇವತ್ತು ನೀವು ಮನೆ ಬಿಡ್ತೀರಿ ಅಂತ. ಯಾಕೆ ನಾನೇ ಮನೆ ಬಿಡ್ಲಿ, ನೋಡ್ರಿ ಜೈಲ್ ಬಂದು ಕೂತ್ಕೊಂಡ ನಾವು. ಎಷ್ಟು ದಿವ್ಸ ಕೊಡ್ತಾನೆ? 15 ದಿವಸ ಕೊಡ್ತಾನೆ. That's what it is, I tell you. ನಮ್ಮನ್ನೆಲ್ಲ ಪರ್ಮನೆಂಟ್ ಆಗ್ತಾರೆ. ಕ್ಲಾಸ್ ಮಾಡ್ತೀನಿ ಯಾರಾದ್ರೂ ಸ್ವಾಮಿ ಎಂದು. ಒಟ್ಟು ವಸೂಲಿ ಮಾಡಿ ಬೇಕೇ ಹ್ಯಾಪಿ. ನೈನಲ್ ಕ್ಲಾಸ್ ಮಾಡ್ತೀನಿ 11:30 10:30 ಗಂಗಾ ಸ್ತೋತ್ರ ಹೇಳ್ಕೊಡ್ತೀರಾ? ನೀವು ಗಂಗಾ ಸ್ತೋತ್ರ ಹೇಳ್ಕೊಡಿ, 9:30 ಗಂಗಾ ಸ್ತೋತ್ರ ಹೇಳ್ಕೊಡಿ. 10:00 ಕ್ಲಾಸ್ ಮಾಡ್ತೀನಿ, 10:00 to 11:00 ಯೋಗ. ಠೀಕ್ ಐತಿ? ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಜಯ ಶ್ರೀ ಸತ್ಯನಾರಾಯಣ. ಧನ್ಯವಾದ. ಥ್ಯಾಂಕ್ ಯು.